ವ್ಯತ್ಯಾಸ ಆಯಿತು. ಕರೆಗಳು ಬರ್ತದವೆ. ನಿಯಮಿತವಾಗಿ ಸಂಪರ್ಕ ಮಾಡೋರು ಹೊಸಬರಿಗೆ ಅವಕಾಶ ಮಾಡಿಕೊಡಿ ಶ್ರೋತೃಗಳೇ. ಕರೆ ಯಾರದು? ನಮಸ್ಕಾರ ಹೇಳಿ. ಕಡತವಾಯಿತು. 08272200006 ಈ ಸಂಖ್ಯೆ ನಿಮಗಾಗಿ ಲಭ್ಯಿದೆ ಶ್ರೋತೃಗಳೇ. ನಮಸ್ಕಾರ. ವ್ಯತ್ಯಾಸ ಆಗ್ತಾ ಇದೆ. ನೆಟ್ವರ್ಕ್ ಸಮಸ್ಯೆ ಅನ್ನೋದಕ್ಕಿಂತ ಮಾರ್ಗದಲ್ಲಿ ಏನೇನೋ ತೊಂದರೆಗಳು ಬರ್ತವೆ, ಆದರೂ ಪ್ರಯತ್ನ ಮಾಡಿ ಶ್ರೋತೃಗಳೇ. ಕಡತವಾಗ್ತಾ ಇದೆ. ಕೆಳಗ್ರೆ ಜೂನ್ನಿಂದ ಜುಲೈ ಆಗಸ್ಟ್ 3 ತಿಂಗಳು ಕೊಡಗನ್ನು ಸೇರಿಕೊಂಡು ಮಲೆನಾಡು ಪ್ರದೇಶಗಳಲ್ಲಿ ಮಳೆ ಚೆನ್ನಾಗಿ ಬರೋದಿದೆ ಅಲ್ವಾ? ಈ ಸಮಯದಲ್ಲಿ ಸಂದರ್ಭವನ್ನು ನೋಡಿಕೊಂಡು ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮುಂದಾಗುವ ತೊಂದರೆಗಳಿಗೆ ತಯಾರಿಯನ್ನು ಮಾಡಿಕೊಂಡ್ರೆ ಒಳ್ಳೆಯದೆ. ನಮಸ್ಕಾರ, ಯಾರು ತಾವು ಹೇಳಿ, ಮಾತಾಡಿ. ಹೇಳಿ, ಯಾರು ತಾವು ಮಾತಾಡಿ, ಯಾರು ತಾವು ಮಾತಾಡಿ. ನಿಮ್ಮ ಹೆಸರು? ನಿಮ್ಮ ಹೆಸರು ಕೇಳ್ತಾ ಇದೆಯಾ? ಕೇಳುತ್ತಾ ಇಲ್ಲ. ಅವ್ರ ಧ್ವನಿ ನಮಗೆ ಕೇಳುತ್ತೆ, ನಮ್ಮ ಧ್ವನಿ ಅವ್ರಿಗೆ ಕೇಳ್ತಾ ಇಲ್ಲ. ವ್ಯತ್ಯಾಸ ಆಗ್ತಾ ಇದೆ ಶ್ರೋತೃಗಳೇ. ಮುಂಗಾರಿಗಿಂತ ಮುಂಚಿತವಾಗಿ ಮಳೆ ಚೆನ್ನಾಗಿ ಬಂತು, ಈಗ ಸ್ವಲ್ಪ ಬಿಡು ಕೊಟ್ಟಿದೆ. ನಮಸ್ಕಾರ ಹೇಳಿ, ಯಾರು ತಾವು ಹೇಳಿ. ನಮಸ್ಕಾರ, ಯಾರು ತಾವು ಹೇಳಿ ಹೇಳಿ. ನಿಮ್ಮ ಹೆಸರು? ಸಾರಿರಾಮ್ನಿಂದ ಕುಮಾರೇಗೌಡ. ಕರೆಗಳು ಸಿಗ್ತಾ ಇಲ್ವಲ್ಲ ಸರ್, ಕಟ್ ಆಯ್ತಾ ಇದೆ ಒಬ್ರು ಮಾತಾಡಕ್ಕೆ. ಕಾರಣಾಂತರಗಳಿಂದ ತೊಂದರೆ ಆಯ್ತಾ ಇದೆ, ಅದಕ್ಕೋಸ್ಕರ ಮಾಡಿದೆ. ಏನಿಲ್ಲ, ನೀವು ಅದ್ರ ಬಗ್ಗೆ ಏನ್ ಚಿಂತೆ ಮಾಡಬೇಡಿ. ಮಾರ್ಗಗಳು ವ್ಯತ್ಯಾಸ ಇದ್ದಾಗ ಆಗ್ತತೆ. ಗೌಡ್ರೆ, ನಿಮಗೊಂದು ಪ್ರಶ್ನೆ. ಹಲೋ, ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್. ಕಾಫಿ ಕುಡಿತೀರಲ್ವಾ? ಹೌದು ಸರ್, ಕಾಫಿ ಕುಡಿತೀವಿ. ನೀವು ಬೆಳೀತಾ ಇದ್ದೀರಾ? ಇಲ್ಲ ಸರ್, ಕಾಫಿ ಇಲ್ಲ ಈ ಕಡೆ ತಾಲೂಕು. ಬೆಳಿಬಹುದು ಬೆಳಿಬಹುದು. ಚಾಮರಾಜನಗರ ತಾಲೂಕು ಯಾಕೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಾಕಿಲ್ಲ ನೀವಲ್ವಾ? ಇಲ್ಲ ಇಲ್ಲ, ಈ ಕಡೆ ಜಾಸ್ತಿ ಹಾಕಲ್ಲ. ಹಾಕ್ತಾರೆ ಒಂದ್ 10-20 ಗಿಡ ಹಾಕ್ತಾರೆ ಸರ್, ಮನೆ ಮಟ್ಟಕ್ಕೆ. ಹೌದು, ಹಾಕಿರೋ ಚೆನ್ನಾಗಿ ಬಂದಿದಾವಲ್ವಾ? ಚೆನ್ನಾಗಿ ಬರುತ್ತೆ. ಅದೇ ಅದೇ ಅದೇ. ಕಾಫಿ ಹಣ್ಣು ನೋಡಿದೀರಾ? ಹೌದು ನೋಡಿದೀನಿ ಸರ್. ಹೆಂಗಿರುತ್ತೆ ಬಣ್ಣ? ಅದು ಸ್ವಲ್ಪ ಅತಿ ಕೆಂಪು ಹಳದಿ ಕಲರ್, ನೇರಳೆ ಬಣ್ಣ, ನೇರಳೆ ಹಣ್ಣು ತರ ಅಲ್ವಾ? ಹೌದು. ಈಗ ನಿಮಗೂ ಇಂಗ್ಲಿಷ್ ಪದಗಳು ಗೊತ್ತಿದೆ, ಇಂಗ್ಲಿಷ್ ಪರಿಚಯ ಇದೆ ನಿಮ್ಗೆ ಅಲ್ವಾ? ಇಂಗ್ಲಿಷ್ ಸ್ವಲ್ಪ ಓದಿದ್ವಿ ನಾವು. ಹ್ಮ್ ಅಲ್ಲ, ಆದ್ರೂ ಎಷ್ಟೋ ಸಾರಿ ಇಂಗ್ಲಿಷ್ ಪದಗಳು ಬಳಕೆ ಆಗ್ತವೆ ಅಲ್ವಾ? ಬಳಕೆ ಆಗ್ತವೆ ಗೊತ್ತು. ಈಗ ಮಾವಿನ ಹಣ್ಣಿಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ನೋಡಿ ಎಷ್ಟ್ ಚೆನ್ನಾಗಿ ಗೊತ್ತಿದೆ ನೋಡಿ ಅಲ್ವಾ? ಹಾಗೆ ಕಾಫಿ ಹಣ್ಣಿಗೆ ಏನಂತಾರೆ ಇಂಗ್ಲಿಷ್ ನಲ್ಲಿ? ಕಾಫಿ ಹಣ್ಣಿಗೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ಮಾವಿಗೆ ಮ್ಯಾಂಗೋ ಅಂತ ಹೇಳಿದ್ರೆ, ಕಾಫಿ ಹಣ್ಣಿಗೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ನೋಡಿ ನೋಡಿ. ಸಾಮಾನ್ಯವಾಗಿ ಹೇಳೋದಾದ್ರೆ ಕಾಫಿ ಫ್ರೂಟ್ಸ್ ಅಂತ ಹೇಳ್ಬೋದು, ಆದ್ರೆ ಕಾಫಿ ಫ್ರೂಟ್ಸ್ ಅಲ್ಲ. ಹ್ಮ್, ಗೊತ್ತಾಗ್ತಲ್ಲಲ್ವಾ? ಗೊತ್ತಿಲ್ಲ ಅಲ್ವಾ? ಹೌದು, ನೋಡೋಣ ನೋಡೋಣ. ಹಾ, ಮುಂದೆ ಅವರು ಕರೆ ಮಾಡ್ತಾರಲ್ಲ, ಅವ್ರ ಜೊತೆ ಮಾತಾಡ್ತಾ ಉತ್ತರ ನಿಮಗೆ ಸಿಗುತ್ತೆ. ಕಾಯ್ತಾ ಇರಿ, ಕೇಳ್ತಾ ಇರಿ. ಒಳ್ಳೇದು ಒಳ್ಳೇದು. ನಮಸ್ಕಾರ. ಕೆಳಗರೆ ಕೊಡಗಿನಲ್ಲಿ ಕಾಫಿಯನ್ನ ಬಹಳ ಜನ ಬೆಳೀತದ್ರೆ, ಕಾಫಿ ಹಣ್ಣುಗಳನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅನ್ನೋದು ಒಂದು ಪ್ರಶ್ನೆ ನಿಮಗೆ. ನೋಡೋಣ ಮುಂದೆವ್ರು ಯಾರು. ನಮಸ್ಕಾರ, ಯಾರು ತಾವು? ಹಾ, ಯಾರು ತಾವು ಕೇಳುತ್ತಾ? ವಿರಾಜಪೇಟೆಯಿಂದ. ಏನ್ ಹೆಸರು? ಏನ್ ನಿಮ್ಮ ಹೆಸರು? ಬಹಳ ಕಷ್ಟಪಟ್ಟು ಮಾತಾಡ್ತಿದ್ದಾರೆ, ಬಹಳ ಗಂಭೀರವಾಗಿ ಮಾತಾಡ್ತಿದ್ದಾರೆ. ಹೆಸರು ಗೊತ್ತಾಗ್ತಾ ಇಲ್ಲ. ಶ್ರೋತೃಗಳೇ, ವ್ಯತ್ಯಾಸ ಆಗ್ತಾ ಇದೆ. ಕಾಫಿ ಹಣ್ಣುಗಳನ್ನು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಅನ್ನೋದು ಒಂದು ಪ್ರಶ್ನೆ ನಿಮಗೆ. ಹೇಳಿ, ಯಾರು ತಾವು? ಕೇಳುತ್ತಾ ನಿಮಗೆ ನಮ್ಮ ಧ್ವನಿ ನಿಮ್ಗೆ ಕೇಳುತ್ತಾ? ಇಲ್ಲ, ಇವರು ಭಾಳ ಸಾರಿ ಸಂಪರ್ಕ ಮಾಡ್ತಿದ್ದಾರೆ, ಅದು ಯಾಕೋ ಸ್ಪಷ್ಟವಾಗಿ ಅವರು ನೀವು ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಮಾರ್ಗಗಳು ವ್ಯತ್ಯಾಸ ಇದ್ದರೆ ನಾವು ನೀವು ಮಾತಾಡ್ಲಿಕ್ಕೆ ಆಗೋದಿಲ್ಲ ಶ್ರೋತೃಗಳೇ. ಇದು ಬೇರೆ ಕರೆ ಅನಿಸುತ್ತೆ, ನೋಡೋಣ. ನಮಸ್ಕಾರ, ಯಾರು ತಾವು? ನಮಸ್ಕಾರ, ತಮ್ಮ ಹೆಸರು? ಹೌದು, ವಾಣಿ ಜಂಗಮ್ಮ. ಕೇಳುತ್ತಲ್ವಾ? ಹೌದು ಹೌದು, ಹೊರಗಡೆ ಹೋಗಕ್ಕೂ ಆಗಲ್ಲ ನನಗೆ. ಮಳೆ ಹೇಗಿದೆ ಆ ಕಡೆಗೆಲ್ಲ? ಮಳೆ ಇಲ್ಲ ಸರ್, ಮಳೆ ನಿನ್ನೆ ಸ್ವಲ್ಪ ಬಂತು, ಗುಡುಗು ಮಿಂಚಲ್ಲಿ ಇತ್ತು, ಈಗಲೂ ಆಗಲೇ ಸ್ವಲ್ಪ ಗುಡುಗುತ್ತಿತ್ತು ಸರ್, ಈಗ ಕಡಿಮೆ ಆಗಿದೆ. ನಿಮ್ದು ಪೂರ್ಣ ಹೆಸರು ಏನಂದ್ರಿ? ಚೀರಮ್ಮನೆ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿ ಚಂಗೋಮಯ್ಯ. ವಾಣಿ ಚಂಗೋಮಯ್ಯ. ವಾಣಿಯವರೇ, ಈಗ ಪ್ರಶ್ನೆ ಕೇಳ್ತಾ ಇದ್ವಿ. ಅದು ಕಾಫಿ ಅಂತ ಹೇಳ್ತಾರಲ್ಲ ಸರ್, ಕಾಫಿ ಹಣ್ಣುಗಳನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ಏನಂತ ಕರೀತಾರೆ? ಕಾಫಿ ಕಾಫಿ ಕುಡಿಲಿಕ್ಕೂ, ಅದು ಕಾಫಿ ಪೌಡರ್ಗೂ ಕಾಫಿ ಅಂತ ಕರೀತಾರೆ, ಕುಡಿಯೋದಕ್ಕೂ ಕಾಫಿ ಅಂತ ಹೇಳ್ತಾರೆ, ಬೆಳೆಗೂ ಕಾಫಿ ಅಂತ ಹೇಳ್ತಾರೆ, ಆದ್ರೆ ಕಾಫಿ ಹಣ್ಣುಗಳಿಗೆ ಕಾಫಿ ಅಂತ ಕರೆಯಲ್ಲ. ಹೌದಾ? ಬೀನ್ ಅಂತ ಕರೀತಾರೆ ಕಾಫಿ ಹಣ್ಣುಗಳನ್ನ, ಬೀನ್, BEAN, ಬೀನ್, ಅಥವಾ ಬೆರ್ರಿ ಅಂತ ಕರೀತಾರೆ, ಕಾಫಿ ಬೆರ್ರಿ. ಬೆರ್ರಿ ನೋಡಿ, ಬೆರ್ರಿ ಬೋರರ್ ನೀವು ಕೇಳಿದಿರಿ, ನಿಜ ನಿಜ. ಬರ್ರಿ ಅನ್ನೋದ್ನ ನೆನ್ಪಿಟ್ಕೊಂಡ್ರೆ ನಿಮಗೆ ಬೆರ್ರಿ ಅನ್ನೋದ್ ನೆನ್ಪಿ ಬರುತ್ತೆ. ಹೌದು, ಒಳ್ಳೇದು, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಕಾಫಿ ಉದ್ದಿಮೆಯಲ್ಲಿ ಸುಮಾರು ಪದಗಳು ನಮಗೂ ಪರಿಚಯ ಇಲ್ಲ ಅಥವಾ ನಾವು ಕೇಳಿಲ್ಲ ಅನ್ನೋ ಥರ ವ್ಯಕ್ತವಾಗೋದಿದೆ. ತಿಳ್ಕೊಂಡಷ್ಟು ಸಾಕಷ್ಟು ವಿಷಯಗಳು ಸಿಗ್ತವೆ. ನಮಸ್ಕಾರ. ವ್ಯತ್ಯಾಸ ಆಗ್ತಾ ಇದೆ. 911 ಈ ಸಂಖ್ಯೆಯಿಂದ 4-6 ಸಾರಿ ಸಂಪರ್ಕ ಮಾಡ್ತಿದ್ರೆ ಆದರೆ ಕನೆಕ್ಟಿವಿಟಿ ಆಗ್ತಾ ಇಲ್ಲ. ಅಲ್ಲೇನಾದರೂ ದೋಷ ಇದ್ರೆ ನೋಡಿ ಶ್ರೋತೃಗಳೇ, ಕಾಫಿಯಲ್ಲಿ ಇವತ್ತು ತುಂಬ ಖರ್ಚು ಅಂತ ಅಂದ್ಕೊಂಡು ಮಾತಾಡೋದಿದೆ. ನಿಜ, ಕಾರ್ಮಿಕರು ಸರಿ ಸಿಗ್ತಾ ಇಲ್ಲ, ಸಿಕ್ಕರೂ ಸಾಕಷ್ಟು ಅವ್ರಿಗೆ ವೆಚ್ಚ ಆಗ್ತದೆ ಅಂತ ಅಂದ್ಕೊಂಡು ಮಾತಾಡೋದಿದೆ. ಇತರೆ ಬೆಳೆಗಳಲ್ಲಿ ನಮಸ್ಕಾರ, ಮಾತಾಡಿ. ನಮಸ್ಕಾರ, ಡಾಕ್ಟರ್ ನಿತಿನ್ ಪ್ರಭು ಅಂತ ಸುಳ್ಳಿದಿಂದ ಮಾತಾಡ್ತಿದ್ದೀನಿ. ಎಸ್ ಸರ್, ಡಾಕ್ಟ್ರೇ, ಕಾಫಿ ಹಣ್ಣುಗಳನ್ನ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತಾರೆ ಅಂತ ಅನ್ನೋದನ್ನ ಕೇಳಿದ್ರಿ ತಾವಲ್ವಾ? ಕಾಫಿ ಹಣ್ಣ, ನಾನು ಇವತ್ತಿನ ಪ್ರೋಗ್ರಾಮ್ ಕೇಳ್ತಾ ಇದ್ದೆ ಕಾರಲ್ಲಿ. ಕಾಫಿ ಹಣ್ಣುಗಳನ್ನ? ಹೌದು, ಮೇ ಬಿ ಕಾಫಿ ಬೆರ್ರಿ. ಕಾಫಿ ಬೆರ್ರಿ, ಹೌದು. ಇನ್ನೊಂದು ಪದ ಬಳಸ್ತಾರೆ ಕಾಫಿ ಬೀನ್ ಅನ್ಕೊಂಡು, ಉತ್ತರ ಹೇಳಿದೇವಿ, ಕಾಫಿ ಬೀನ್, ಕಾಫಿ ಬೆರ್ರಿ ಅಂತ. ಬೀನ್ ಅಥವಾ ಬೆರ್ರಿ ಅಂದ್ರೆ ಸಾಕು, ಕಾಫಿ ಅನ್ನೋದೇನು ಸೇರ್ಸಾಗತ್ತಿಲ್ಲ. ಬೆರ್ರಿ ಟೈಪ್ ಫ್ರೂಟ್ ಅಲ್ವಾ? ಹೌದು ಹೌದು. ಈ ಬೀನ್ ಅನ್ನೋ ಒಂದು ಪದ ಇನ್ನು ಎಲ್ಲಿ ಬಳಕೆ ಆಗುತ್ತೆ ಅಂತಾನೆ ಹೇಳ್ಬೋದಾ? ಸೋಯಾಬೀನ್. ಹಾ ಹಾ, ಸೋಯಾಬೀನ್. ಆಮೇಲೆ ನಮ್ಮ ದ್ವಿದಳ ಧಾನ್ಯಗಳಿಗೆಲ್ಲ ಸಾಮಾನ್ಯ ಬೀನ್ ಅಂತಾರಲ್ಲ. ದ್ವಿದಳ ಧಾನ್ಯಗಳಿಗೆ ಬೀನ್ ಅಂತ ಹೇಳೋದು ಕಡಿಮೆನೆ ಕಡಿಮೆನೆ. ಇನ್ನು ಇನ್ನು ಬಹಳ ಜನಪ್ರಿಯವಾಗಿದೆ, ನಿಮಗೆ ತಕ್ಷಣ ನೆನಪಿಗೆ ಬರ್ಲಿಕ್ಕಿಲ್ಲ. ನಾವು ತರಕಾರಿಯಾಗಿ ಬಳಸುವ ಬೀನ್ಸ್ ಬಳಸ್ತೀವಲ್ಲ, ಅದೇ ಬೀನ್ಸ್. ಬೀನ್ಸ್ ತಕ್ಷಣ ನೋಡಿ, ನಾವು ನಿರಂತರವಾಗಿ ಬಳಸುವ ಅಥವಾ ಆಗಿಂದಾಗೆ ಬಳಸುವ ತರಕಾರಿ ನೆನಪು ಬರುದಿಲ್ಲ. ಈ ದ್ವಿದಳ ಧಾನ್ಯಗಳಿಗೆ ಪಲ್ಸಸ್ ಅಂತ ಕರೀತಾರೆ ಡಾಕ್ಟರ್. ಪಲ್ಸಸ್, ಮನುಷ್ಯನ ಪಲ್ಸ್ ಇದೆಯಲ್ಲ ಹಾಗೆ, ಪಲ್ಸಸ್. ಅದೇ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನಾವು ಪದಗಳನ್ನ ಆಗಿಂದಾಗಿ ಎಲ್ಲೆಲ್ಲೋ ಬಳಕೆ ಮಾಡ್ತಾ ಇರ್ತೀವಿ, ಆದ್ರೆ ತಕ್ಷಣ ನೆನಪಿಗೆ ಬರ್ಲಿಕ್ಕಿಲ್ಲ. ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ಶ್ರೋತೃಗಳೇ, ನಿಮ್ಮ ಅನುಭವಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಬಹುದು, ಕೆಲವೊಂದು ವಿಶೇಷತೆಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬಹುದು. ನಮಸ್ಕಾರ, ಮಾತಾಡಿ, ಹೇಳಿ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ನಾಗರಾಜ್ ಅಂತ ಹೇಳಿ. ಸರ್, ನಾಗರಾಜ್ ಅವರೆಲ್ಲಿಂದ? ಸಕಲೇಶ್ವರ ತಾಲೂಕು. ಹಳೆಕೆರೆ. ಹಳೆಕೆರೆ. ಹಳೆಕೆರೆಗೆ ರೇಡಿಯೋ ಚೆನ್ನಾಗಿ ಕೇಳುತ್ತಾ ಸರ್? ಅದು ಇದರಲ್ಲಿ ಸರ್, ನ್ಯೂಸ್. ಓಹೋ, ನ್ಯೂಸ್ ಆನ್ ಏರ್ ಆಪ್ ನ ಮೂಲಕ ಕೇಳ್ತಾ ಇದ್ರಿ ಅಲ್ವಾ? ಮೊದಲು ಆಸನ ಕೇಳ್ತಾ ಇದ್ದು. ಈಗ ಅದು ಕೃಷಿ ರಂಗ ಬೇರೆ ಟೈಮ್ ಮಾಡಿದಾರೆ. ಕೇಳ್ಬೋದಾಗಲ್ಲ? ಆ ಸಮಯನು ಕೇಳ್ಬೋದು. ನೀವೇನು ಬಿಡು ಮಾಡ್ಕೊಂಡ್ರೆ ಅಥವಾ ಜಮೀನಲ್ಲಿ ತೋಟದಲ್ಲಿದ್ರು ಆ ಸಮಯನು ಐದುವರೆಗೆ ಅಲ್ವಾ? 5:30 ಕೇಳ್ಬೋದು. ಮತ್ತೆ ಮಳೆ ಗಿಳೆ ಇರುತ್ತೆ, ಬಿಸಿಲು ಇರುತ್ತೆ. ಹಾಗೆ ಹಾಗೆ ಕೆಲಸ ಮಾಡಾಗ ಮೊಬೈಲ್ ಹಾಕೊಂಡು ಕೇಳಕ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಎಷ್ಟೆಕ್ರೆ ನಿಮ್ದು ಜಮೀನ್ ಇದೆ, ಕಾಫಿ ತೋಟ ಇದೆ? ಸರ್, ನಮ್ದು ಒಂದು 6 ಎಕರೆ ಇದೆ ಸರ್. 1.5 ಎಕರೆ ಗದ್ದೆ, 1.5 ಎಕರೆ ತೋಟ. ಓಹೋ, 3 ಎಕರೆ ಗದ್ದೆ, 3 ಎಕರೆ ತೋಟ. ಯಾವ್ದು ಯಾವ್ದು ತಳಿ ಭತ್ತ ಬೆಳಿತೀರಿ? ಭತ್ತ ಇಲ್ಲೆಲ್ಲ ತುಂಗಾನೇ ಸರ್, ವೆರೈಟಿ ತುಂಗಾನೇ ಮಾಡೋದು. ಅದ್ ಬಿಟ್ರೆ ಊಟಕ್ಕೆ ಅಂತ ಸ್ವಲ್ಪ 5:64 ಹಾಕೊಳ್ತೀವಿ. ಓಹೋ, ದನ ಕರುಗಳು ಎಷ್ಟಿದಾವೆ? ದನ ಕರುಗಳು 4 ಎಮ್ಮೆ ಇದೆ ಸರ್, 2 ಎತ್ತಿ ಇದೆ. ಓಹೋ, ಒಂದು ಹಸು ಸಾಕೊಂಡಿದೀವಿ. ಮಾಡ್ಬೇಕು. ಹೌದೌದು. ನಿಮ್ ಸಂಖ್ಯೆ ಹೇಳಿ. ಹಾಲು, ಬೆಣ್ಣೆ, ತುಪ್ಪ. ಹೌದು, ನಿಮ್ ಸಂಖ್ಯೆ ಹೇಳಿ ನಾಗರಾಜ್ ಅವರೇ. ನಿಮ್ ಸಂಖ್ಯೆ ಹೇಳಿ, ಮೊಬೈಲ್ ನಂಬರ್. 8105 387 687. ಓಕೆ. ನಿಮ್ಮ ಕಾರ್ಯಕ್ರಮ ಇದ್ದಾಗ ತುಂಬಾ ಕೇಳ್ತಿದ್ವಿ ಸರ್, ಅವಾಗ ಹಾಸನ ಆಕಾಶವಾಣಿಲಿ. ಇವಾಗ ಚೆನ್ನಾಗಿ ಮೂರು ಬರುತ್ತೆ, ಆದ್ರೆ ಟೈಮ್ ನಮಗೆ ಬ್ಯಾಕಪ್ ಮಾಡಕ್ಕಾಯ್ತಿಲ್ಲ. ಹೌದು ಹೌದು, ಆಗುತ್ತೆ ಆಗುತ್ತೆ, ವ್ಯತ್ಯಾಸ ಆಗ್ತದೆ. ಅದು ಒಂಥರ ಒಂದು ಸಮಯ ನಿಗದಿ ಮಾಡ್ಕೊಂಡು ನೀವು ಕೇಳೋರಿಗೆ ಬೇರೆ ಸಮಯ ಇಷ್ಟ ಆಗಲ್ಲ. ಆದ್ರೆ ಕೇಳ್ತೀವಿ, ಬಟ್ ಅಷ್ಟೊಂದು ಇದಿರಲ್ಲ ರೇಡಿಯೋದಲ್ಲಿ ಕೇಳಿದಷ್ಟು ಮೊಬೈಲ್ ಅಲ್ಲಿ ಖುಷಿ ಕೊಡಲ್ಲ. ಹಾಗೆ ಹಾಗೆ, ನಿಜ. ಮೊಬೈಲ್ ಅಲ್ಲಿ ಆದ್ರೆ ಒಬ್ರೆ ಕೇಳ್ಬೇಕು. ರೇಡಿಯೋದಲ್ಲಾದ್ರೆ ಮನೆ ಮಂದಿ ಎಲ್ಲ ಕೇಳ್ಬೋದು. ರೇಡಿಯೋದಲ್ಲಿ ನ್ಯೂಸ್ ಆನ್ ಏರ್ ಆಪ್ ನ ಮೂಲಕ ನೀವು ಕೇಳಿದ್ರೆ ಎಲ್ಲರೂ ಕೇಳ್ಬೋದು. ನೀವು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕೇಳ್ತಾ ಇದೀರಾ ಅಥವಾ? ಡೌನ್ಲೋಡ್ ಮಾಡ್ಕೊಂಡ್ರೆ ಮತ್ತೆ ಮಡಿಕೇರಿ, ಮೈಸೂರು ಇವೆಲ್ಲ ಬರೋ ಸರ್. ಇಲ್ಲ ಅವ್ರು ಬರೋದಿಲ್ಲ, ಸೌಂಡ್ ಬರುತ್ತೆ. ಇಲ್ಲಿ ಮಡಿಕೇರಿ ಕೇಳ ರೇಡಿಯೋದಲ್ಲಿ ಬರೋದೇ ಇಲ್ಲ ಬಿಡಿ ಸರ್. ನೋಡಿ, ಅದ ಬ್ರೇಕ್ ಆಗುತ್ತೆ, ವಾಯ್ಸ್ ಮೇಲೆ ಸರ್ ಅಂತ ಸೌಂಡ್ ಬರುತ್ತೆ. ಓಹೋ, ಆದ್ರೂ ಆಸಕ್ತಿಯಿಂದ ಕೇಳ್ತಾ ಇದ್ರಿ. ಒಳ್ಳೇದು, ಕೇಳ್ತಾ ಇದೀವಿ ಸರ್. ಆದ್ರೂ ಖುಷಿ ಸರ್, ನಿಮ್ ಮಾತು ಕೇಳಕ್ಕೆಲ್ಲ ತುಂಬಾ ಖುಷಿ ಆಗುತ್ತೆ. ಧನ್ಯವಾದ. ನಿಮ್ಮಿಂದ ಎಷ್ಟೋ ಜನಗಳಿಗೆ ಇನ್ಸ್ಪಿರೇಷನ್ ಆಗಿದೆ ಬಿಡಿ ಸರ್. ಅಲ್ಲ, ಕರ್ತವ್ಯ ಕರ್ತವ್ಯ ನಿಮ್ಮಂತರು ಚೆನ್ನಾಗಿರ್ಬೇಕನ್ನೋ ಅದೇ ನಮ್ಮ ಆಸೆ. ಆದ್ರೂ ತುಂಬಾ ಗೈಡ್ ಮಾಡ್ತೀರಿ ಕೃಷಿಕರಿಗೆ. ಕೃಷಿನೇ ಬೇಡ ಅಂತ ಬೇಜಾರ ಮಾಡ್ಕೊಳ್ಳೋರಿಗೆ ನೀವು ಇಂಪ್ರೆಷನ್ ಮಾಡಿ ಕೃಷಿ ಕಡೆ ಒಲವು ಕೊಡ್ತೀರಿ, ಅದೊಂದು ತುಂಬಾ ಖುಷಿ ಸರ್. ಅಲ್ಲ, ಜೀವದ ಕಸಬಲ್ವ ಇದು? ಜೀವದ ಕಸಬೆ ಆಗಿರ್ಬೋದು. ಹೌದೌದು. ಬಟ್ ಆದ್ರೆ ಈಗ ಯಾರು ಸರ್, ಈಗೆಲ್ಲ ಓದ್ ತಕ್ಷಣ ದುಡ್ಡು ಆಗ್ಬೇಕು ಜೋಬಿಗೆ. ಇಲ್ಲ, ಅವರು ದುಡಿಯೋರಿಲ್ಲ. ಅಲ್ಲ, ಅವರು ತಿಳ್ಕಂತಾರೆ ಮತ್ತೆ ವಾಪಸ್ ಬರ್ತಾರೆ. ಬರ್ತಾರೆ, ಸಮಯಾವಕಾಶ ಬೇಕು. ಈಗ 2 ವರ್ಷ ಬ್ಯಾಕ್ ಅಲ್ಲಿ ಎಲ್ಲ ಕಲ್ತ್ಕೊಂಡ್ರು ಬುದ್ಧಿ. ಹೌದೌದು, ಕೆಟ್ಟ ಮೇಲೆ ಬುದ್ಧಿ ಬಂತಂತ ಹೇಳ್ತೀವಲ್ಲ ಹಂಗೆ. ಹೌದು ಸರ್, ಆಗ್ತದೆ. ನಾಗರಾಜ್ ಅವರ ಒಂದು ಪ್ರಶ್ನೆ ತಮ್ಗೆ ಹೇಳಿ ಸರ್. ಎಮ್ಮೆಗಳನ್ನ ನೀವು 4 ಎಮ್ಮೆಗಳನ್ನ ಸಾಕೊಳ್ತದ್ರಿ ಹಸುಗಳಿಗಿಂತ, ಯಾಕೆ ಸರ್? ಅದ್ರಲ್ಲಿ ಏನ್ ಗೊತ್ತಾ ಸರ್, ಬಿಸ್ ಕಡೆ ನೈತವೆ ಎಮ್ಮೆಗಳು. ಆಮೇಲೆ ಹಾಲಲ್ಲಿ ಇದು ಜಾಸ್ತಿ ಇರುತ್ತೆ ಸರ್, ಬನ್ನಿ ಅಂದ್ರೆ ಚಿಡ್ನಂಶ ಇರುತ್ತೆ, ಗಟ್ಟಿ ಇರುತ್ತೆ, ಗಟ್ಟಿ ಹಾಲು ಇರುತ್ತೆ, ಚೆನ್ನಾಗಿ ಬರುತ್ತೆ. ಮಾರಾಟ ಮಾಡ್ತೀರಾ ಹಾಲನ್ನ? ಹಾಲನ್ನ ಮಾಡಲ್ಲ ಸರ್, ನಾವು ಹಾಲನ್ನ ಕಾಯಿಸಿ ಬೆಣ್ಣೆ ಮಾಡ್ಬಿಟ್ಟು ಬೆಣ್ಣೆ ಮಾಡ್ತೀವಿ ಸರ್. ಇಲ್ಲಿ ಹಾಲಿಗೆ ತಗೊಂಡಕ್ಕೆ 5-6 ಕಿಲೋಮೀಟರ್ ಹೊರಗಡೆ ಹೋಗ್ಬೇಕು. ಓಹೋ, ಸರಿನೆ. ಹಿಂಪಿಯಲ್ಲೇ ಹಳ್ಳಿ ಇದು. ಎಷ್ಟು ವರ್ಷದಿಂದ ನೀವು ಎಮ್ಮೆಗಳನ್ನ ಸಾಕ್ತಿದ್ರಿ ಸರ್? ಇದು ಒಂದು 25-30 ವರ್ಷ ಆಗ್ಬೇಕು. ನಮ್ಮ ತಾಯಿ ನಮ್ಮ ತಂದೆ ಕಾಲದಿಂದಲೂ ಮಾಡ್ತಾ ಇದ್ದಾರೆ. ಒಳ್ಳೇದು, ನೋಡಿ, ಬಿಟ್ಟಿಲ್ಲ. ಅದೊಂದು ಒಳ್ಳೆ ಒಳ್ಳೆ ಕಂಟಿನ್ಯೂ ಮಾಡ್ಕೊ ಹೋಗ್ತಾ ಇದೀವಿ ಅಷ್ಟೇ. ಒಳ್ಳೆ ಗುಣ. ಮತ್ತೆ ಸಗಣಿ ಚೆನ್ನಾಗಿ ಸಿಗುತ್ತಲ್ವಾ? ಸಗಣಿ ಒಳ್ಳೆ ಸಗಣಿ ಸಿಗುತ್ತೆ. ಈಗ ಗೊಚ್ಚೆ ಪಚ್ಚೆ ಜಾಗದಲ್ಲೆಲ್ಲ ಮೇಯ್ಕೊಳ್ತವೆ ಅಲ್ವಾ? ಹಸಿಂಗನ ಆದ್ರೆ ಒಳ್ಳೆ ಬೀಣೆ ಆರಾಮೇ ಆಗ್ಬೇಕು, ಒಳ್ಳೆ ಹುಲ್ಗಳೇ ಆಗ್ಬೇಕು. ಓಕೆ ಅಲ್ವಾ? ನೋಡಿ, ಅನುಕೂಲ ಚೆನ್ನಾಗಿದೆ ಅಲ್ವಾ? ಹೌದು ಸರ್, ಹೌದು ಹೌದು, ನಿಜ. ಖುಷಿ ಆಯ್ತು. ನಮ್ಮ ಹಾಸನ ಆಕಾಶವಾಣಿ ಸ್ನೇಹಿತರಿಗೂ ನಿಮ್ಮ ಹೆಸರನ್ನ ಹೇಳಿರ್ತೀವಿ, ನಿಮ್ಮ ಜೊತೆ ಮಾತಾಡ್ತಾರೆ. ಹೌದು ಸರ್, ಮಾತಾಡಿ ಮಾತಾಡಿ ಒಳ್ಳೇದು. ಸರ್ ನಮ್ಗೆ ಲಾಸ್ಟ್ ಇಯರ್ ಒಂದು ಬಹುಮಾನ ಬರ್ತಾ ಇತ್ತು, ಕೃಷಿ ಕೃಷಿ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು, ಅದರಲ್ಲಿ ನಾನು ಭಾಗವಹಿಸಿದ್ದೆ. ಬಾಹುಬಲಿ ಕಂಡ ಅಂತ ಮಾಡಿದ್ರು, ಅದ್ರಲ್ಲಿ ನಮ್ಗೆ ಒಂದು ಬ್ಯಾಕ್ ಪ್ಯಾಕ್ ಚಾರ್ಜರ್ ಮಿಷಿನ್ ಬಂತು ಸರ್. ಒಳ್ಳೇದು ಒಳ್ಳೇದು, ನೋಡಿ ಕೇಶವಮೂರ್ತಿ ಅವರು ಅದನ್ನ ನಡೆಸಿಕೊಟ್ರಲ್ವಾ? ಹೌದು ಸರ್, ಮಾಡ್ಕೊಟ್ರು. ಆದ್ರೆ ಆತರ ಕಾರ್ಯಕ್ರಮಗಳು ಈಗ ಬರ್ತಾ ಇಲ್ಲ ಸರ್ ಆಕಾಶವಾಣಿಯಲ್ಲಿ. ಅಲ್ಲ ಅದು ಒಬ್ಬೊಬ್ಬರದ್ದು ಒಂದೊಂದು ಆಲೋಚನೆ, ಮತ್ತೆ ಸಂದರ್ಭಗಳು ಹೇಗಾಗ್ತವೋ ಹೇಳಕ್ಕಾಗಲ್ಲ. ಆತರ ಕಾರ್ಯಕ್ರಮಗಳು ಮಾಡಿ ರೈತರುಗಳಿಗೆ ಸ್ವಲ್ಪ ಇನ್ಸ್ಪ್ರೇಷನ್ ಮಾಡಿದ್ರೆ ಏನಾದ್ರು ಬಹುಮಾನ ಸಿಗುತ್ತೆ. ಹೌದು, ಆಮೇಲೆ ತಮ್ಮ ಕೃಷಿಯಲ್ಲಿ ತೊಡಗಿರಕಂತ ಅನುಭವಗಳನ್ನ ಹಂಚ್ಕೊಳ್ಳೋದು, ಈಗ ಹಂಚ್ಕೊಳ್ತಾರೆ ಎಲ್ಲರೂ. ನಿಜ ನಿಜ ನಿಜ, ಎಷ್ಟೋ ಜನ ಮಾಡಿಲ್ದಲ್ಲೇ ಹಂಚ್ಕೊಳ್ತಾರೆ, ಕೆಲವರು ಮಾಡಿ ಹಂಚ್ಕೊಳ್ತಾರೆ. ಹೌದು ಹೌದು, ಸುಮ್ಮನೆ ಅದೆಲ್ಲ ಬೋಗಸ್ ಆಗ್ಬಾರ್ದು. ಹೌದು, ಇವಾಗ ಕೃಷಿ ಅಂದ್ರೆ ಸ್ವಲ್ಪ ಕಷ್ಟ, ಕಠೋರ ಸ್ವಲ್ಪ. ನಾಗರಾಜ್ ಅವರು ನಿಮಗೆ ಪ್ರಶ್ನೆ ಹೇಳಿ ಸರ್. ನಾಯಿ ನೀವು ನೋಡಿದ್ರಿ, ನಾಯಿ ನೋಡದವರು ಯಾರು ಇಲ್ಲ ಅಲ್ವಾ? ಹೌದು ಸರ್. ಹೇಳಿ ಹೇಳಿ, ನಾಯಿಗೆ ಇರುವ ಇತರೆ ಹೆಸರುಗಳನ್ನ ಹೇಳ್ಬೋದಾ? ನಾಯಿಗೆ ಬೇರೆ ಹೆಸರುಗಳು ಏನಿದಾವೆ? ಹೆಸರು ಅಷ್ಟೊಂದು ಗೊತ್ತಿಲ್ಲ ಸರ್, ಬಿಡಿ. ಇಲ್ಲ ಇಲ್ಲ, ಗೊತ್ತಿದೆ ಗೊತ್ತಿದೆ ನಿಮ್ಗೆ, ಮರ್ತಿದ್ರಿ ಅಥವಾ ತಕ್ಷಣ ನೆನಪಿಗೆ ಬರ್ತಾ ಇಲ್ಲ. ನಾಯಿ ಅಂತಲೇ ಕರೀತಾರೆ, ರೂಢನಾಮದಿಂದ ಬಂದಿರತಕ್ಕಂಥದ್ದು ನಾಯಿ ಅಂತಲೇ ಕರೀತಾರೆ. ಅಲ್ಲ, ಹಸುವಿಗೆ ಇನ್ನೊಂದು ಹೆಸರು ಏನ್ ಹೇಳಿ? ಆಕಳು. ಆಕಳು, ಆಮೇಲೆ ಕಾಮಧೇನು. ಹಾ, ಕಾಮಧೇನು, ಆಮೇಲೆ ಆಮೇಲೆ ಗೋವು ಅಂತಲೂ ಕರೀತಾರೆ, ಗೋಮಾತೆ ಅಂತ ಕರೀತಾರೆ ಅಲ್ವಾ? ಗೋವು ಗೋಮಾತೆ ಅಂತ ಕರೀತಾರಲ್ವಾ? ಹೌದು ಸರ್. ಹಾಗೆ ನಾಯಿಗೂ ಒಂದ್ ಎರಡ ಮೂರು ಹೆಸರುಗಳಿದಾವೆ ಅಲ್ವಾ? ನಾರಾಯಣ ಸ್ವಾಮಿ ಅಂತಾರೆ, ಅದೊಂದು ಗೊತ್ತು. ಓಹೋ, ನಾರಾಯಣ ಸ್ವಾಮಿ, ನಾರಾಯಣ ಸ್ವಾಮಿ ಅಂತ ಕರೆಯೋದೊಂದು ಗೊತ್ತು. ನಾರಾಯಣ ಅಂತ ಕರೆಯೋದಿದೆ, ಅದೇ ನೋಡಿ. ಇನ್ನ ಗೊತ್ತಿಲ್ಲ ಸರ್. ಶ್ವಾನ, ಶ್ವಾನ ಅಂತ ಅನ್ಕೊಂಡು ಕರೆಯೋದಿಲ್ಲ. ಶ್ವಾನ ನೋಡಿ, ನಿಮ್ಗೆ ಗೊತ್ತಿದೆ ಅಲ್ವಾ? ಗೊತ್ತಿತ್ತು, ಆದ್ರೆ ನಾಯಿ ಅಂತಾನೆ ಹೆಚ್ಚು ರೈಟಿಂಗ್ ಎಲ್ಲ ಬರ್ದಿರೋದು ಅಲ್ವಾ ಸರ್. ಆಮೇಲೆ ಸುನಾ, ಸುನಾ ಅಂತ ಅನ್ಕೊಂಡು ಕರೆಯೋದಿದೆ. ಅದು ಶ್ವಾನದಳ ಅಂತ ಎಲ್ಲಿ ಬರುತ್ತೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಬಳಸ್ತಾರೆ ಮಾತ್ರ. ಹೌದು, ಶ್ವಾನದಳ ಅಂತ ಹೇಳ್ತಾರೆ ನೋಡಿ. ಅದು ಬಿಟ್ರೆ ಇನ್ನೆಲ್ಲೂ ಬಳಸಿರೋದು ನೋಡಿಲ್ಲ ಸರ್. ಹೌದು, ಅಶ್ವದಳ, ಶ್ವಾನದಳ ಅಂತ ಕಡೆ ಎಲ್ಲ ಬಳಸ್ತಾರೆ. ಈಗ ಕುದುರೆಗೆ ಇನ್ನೊಂದು ಹೆಸರು ಅಂತ ಕೇಳಿದ್ರೆ ನೀವು ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲ, ಅದು ಸ್ವಲ್ಪ ಅಶ್ವ ಅಶ್ವ ಅನ್ಕೊಂಡು ಕರೀತಾರಲ್ವಾ ಕುದುರೆಗೆ. ಹೌದು ಸರ್. ಆಗ್ಲಿ ನಾಗರಾಜು, ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಕೇಳಿದ್ರೆ ನೋಡಿ, ಸಕಲೇಶ್ಪುರ ತಾಲೂಕು ಹಳೇಕೆರೆ ಗ್ರಾಮದ ನಾಗರಾಜ್ ಅವರು ಒಳ್ಳೆ ಆಸಕ್ತಿಯಿಂದ ಹುರುಪಿನಿಂದ ಮಾತಾಡ್ತಾ ಇದ್ರು. ಮುಂದಿನ ಕರೆ, ನಮಸ್ಕಾರ, ಮಾತಾಡಿ, ಹೇಳಿ. ನಮಸ್ತೆ ಸರ್. ನಮಸ್ಕಾರ ಚಂದ್ರು, ಏನು ಸುಮಾರು ಸಾರಿ ಸಂಪರ್ಕ ಮಾಡ್ತದ್ರಿ, 911 ಸಂಖ್ಯೆಯಿಂದ, ಯಾಕೋ ಬೇಡ ಬೇಡ ಅಂತ ಹೇಳ್ತಾ ಇದೆ ಅಲ್ವಾ? ಹೌದು ಸರ್, ಕಟ್ ಆಯ್ತಾಯ್ತು ನೋಡಿ. ಯಾಕಂತೆ ಆಕಾಶವಾಣಿ ಅದೇನ ಸರ್ ಗೊತ್ತಿಲ್ಲ. ಹೌದಾ? ಇವಾಗ ತಾನೇ ಒಬ್ರು ಕಾಲರ್ ಮಾತಾಡ್ತಿರಲ್ಲ ಸರ್, ಕೇಶವ ಮೂರ್ತಿ ಅಂತ ಅಧಿಕಾರಿಗಳು ಬರ್ಬೇಕು ಸರ್. ಅವ್ರು ಎಲ್ಲೋದ್ರು ಯಾವ ಕಾರ್ಯಕ್ರಮ ಕೊಟ್ಟರು ಮಾಡ್ತಾರೆ ಅಲ್ವಾ? ಹೌದು. ಹೇಗಿದೆ ನಿಮ್ ಕಡೆಗೆ ವಾತಾವರಣ ಎಲ್ಲ? ಮಳೆ ನಿನ್ನೆಯಿಂದ ಇಲ್ಲ ಸರ್, ನಿನ್ನೆ ರಾತ್ರಿಯಿಂದ ಮೂರು ದಿವಸದಿಂದ ಅಲ್ವಾ? ಹೌದು ಹೌದು. ಚಂದ್ರು ಹೇಳಿ ಸರ್. ಒಂದು ಪದ ಇದೆ, ದಿಂಡು. ಈ ಪದವನ್ನ ಎಲ್ಲಿ ಬೇರೆ ಕಡೆ ಬಳಸ್ತಾರಂತ ಹೇಳ್ಬೇಕು ತಾವು? ದಿಂಡು ಅಂದ್ರೆ ಬಾಳೆದಿಂಡು. ಹಾ, ಬಾಳೆದಿಂಡು, ಆಮೇಲೆ ಹೌದು ಸರಿ ಹೇಳಿದ್ರಿ, ತಕ್ಷಣ ಹೇಳಿದ್ರಿ, ಬಾಳೆದಿಂಡು. ಆಮೇಲೆ ಕೃಷಿಯಲ್ಲಿನೂ ಜಮೀನಲ್ಲಿನೂ ಬಳಕೆ ಆಗುತ್ತದ? ದಿಂಡು ಹಾಕುದು. ಹಾ, ಜಮೀನಿನ ದಿಂಡು ಅಥವಾ ಬದುವಿಗೂ ದಿಂಡು ಅಂತ ಕರೀತಾರಲ್ವಾ? ಹೌದು ಹೌದು ನೋಡಿ, ಅದೇ ನಮ್ಗೆ ಗೊತ್ತಿರುತ್ತೆ, ಆದ್ರೆ ತಕ್ಷಣ ನೆನ್ಪಿಗೆ ಬರಲ್ಲ ಅಲ್ವಾ? ಹೌದು ಹೌದು. ರಾಗಿ ಎಷ್ಟು ಬೆಳಿತೀರಿ ಪ್ರತಿ ವರ್ಷ? ರಾಗಿ ಮನ್ಗಾಗುವಷ್ಟು ಬೆಳ್ಕೋತೀವಿ. ಹಾ ಹಾ, ಬೇರೆಗಾಗುವಷ್ಟು ಬೆಳೆಯಲ್ವಾ, ಬರೀ ನಿಮಗೆ ಮಾತ್ರ? ಖರ್ಚು ಜಾಸ್ತಿ ಸರ್. ಹಾ ಹಾ, ಆದ್ರೂ ಕೆಲವೊಬ್ರು ಖರ್ಚು ಹೆಚ್ಚಾದ್ರೂ ಚಿಂತಿಲ್ಲ, ಕೈಗೆ ಏನು ಸಿಗ್ಲಿಲ್ಲದ್ರೂ ಚಿಂತಿಲ್ಲ, ಬೇರೆಯವ್ರಿಗೂ ಬೆಳೆಯೋಣ ಅಂತ ಅನ್ಕೊಂಡು ಬಹಳ ಆಸೆ ಪಟ್ಟು 50-100 ಕ್ವಿಂಟಲ್ ತನಕ ಬೆಳೆಯೋರು ಇದಾರೆ, ಭತ್ತ ಆಗ್ಲಿ ರಾಗಿ ಆಗ್ಲಿ. ರಾಗಿ ಬೆಳೆದಾಗ ನಮ್ ಕಡೆ ಎಲ್ಲ ರಾಗಿ ಒಡ್ಕಡ್ದಾಗ ದನಗಳಿಗೆ ತಗೋಬಿಡ್ತಾರೆ ಸರ್, ಹಳ್ಳಿಕಾರ ದನಗಳು ಸಾಕಿರ್ತಾರಲ್ಲ. ಹೌದು ಹೌದು, ಹುಳು ದನಗಳು ಜನ ಇದಾವೆ ಅಂತ. ಹೌದು, ಮೇಷಕ್ಕೆ ಒಂದೊಂದ್ ಗದ್ದೆಗಳು ತಗೋಬಿಡ್ತಾರೆ ನೋಡಿ. ಅದೇ ಅದೇ ಅದೇ ಅದೇ. ಧನ್ಯವಾದ ಚಂದ್ರು, ನಮಸ್ಕಾರ. ಓಕೆ, ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸೇರಿ ಮೂಡಿ ಬರ್ತಾ ಇದೆ. ಅನುಭವಿ ರೈತರು, ಯುವಕರು, ಯುವತಿಯರು ಮಾತಾಡ್ಬೋದು, ಮಹಿಳೆಯರು ಸಹ ಸಂಪರ್ಕ ಮಾಡ್ಬೋದು. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳಿಗೆ ಉತ್ತರ ಹೇಳಿಕ್ಕೆ ಪ್ರಯತ್ನ ಮಾಡಿ. ಪ್ರತಿದಿನದ ಕಿಸಾನ್ ವಾಣಿ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರಿ. ಒಳ್ಳೊಳ್ಳೆ ಸಂಗತಿಗಳು ಸಿಗ್ತಾ ಹೋಗ್ತಾವ ನಿಮಗೆ. ಮುಂದಿನ ಕರೆ. ನಮಸ್ಕಾರ ಹೇಳಿ, ಯಾರು ತಾವು? ವ್ಯತ್ಯಾಸ ಆಯಿತು. ಇನ್ನು ಒಬ್ಬರಿಬ್ಬರು ಜೊತೆಗೆ ಮಾತಾಡ್ಬೋದು, ಸಮಯ ಇದೆ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕನೂ ನೀವು ಎಲ್ಲಿದ್ರೂ ಕೇಳಲಿಕ್ಕೆ ಅವಕಾಶ ಇದೆ. ಮಡಿಕೇರಿ ಆಕಾಶವಾಣಿ ಹಾಗೆಯೇ ರಾಜ್ಯದ ಇತರೆ 13 ಆಕಾಶವಾಣಿ ಕೇಂದ್ರಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಲಭ್ಯವಿದೆ. ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿಂದ ನ್ಯೂಸ್ ಆನ್ ಏರ್ ಅದನ್ನು ಟೈಪ್ ಮಾಡಿದರೆ ಅಲ್ಲಿ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಬಳಕೆ ಮಾಡ್ಕೊಳ್ತಾ ಇರ್ಬೋದು. ಮುಂದಿನ ಕರೆ. ನಮಸ್ಕಾರ ಹೇಳಿ, ಯಾರು ತಾವು? ತಿಮ್ಮಯ್ಯನವರು. ತಿಮ್ಮಯ್ಯನವರೇ, ನಿಮ್ಮ ಕಡೆಗೆ ಪರಿಸರ ಹೇಗಿದೆ? ಭತ್ತ ಬೆಳಿಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೀರಾ? ಭತ್ತ ಬೆಳಿಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೀರಾ? ಇಲ್ಲ ಸರ್, ತೊಂದರೆ ಆಗಿದೆ ಈಗ. ತಾಪತ್ರ ಬರೀ ತೋಟದಲ್ಲಿ. ಹೌದಾ? ತೊಂದರೆ ತಾಪತ್ರ ಅಂದ್ರೇನು? ಅದೀಗ ಊಡ್ಲಿಕ್ಕೆ ಮಾಡ್ಲಿಕ್ಕೆ ಇದೆ. ಈಗ ನಮ್ದು ಮಳೆಗಾಲದಲ್ಲಿ ಕಷ್ಟ ಆಗ್ತದೆ. ಮತ್ತೆ ನಾವು ಸ್ವಲ್ಪ ದೂರದಲ್ಲಿದ್ದೀವಿ. ನಾವು ಏನೋ ಒಂದು ವಯಸ್ಸಿನ ತನಕ ಏನೆಲ್ಲ ಶ್ರಮ ಪಟ್ಬಿಡ್ತಾರೆ ರೈತರು, ಆಮೇಲೆ ಒಂದು ವಯಸ್ಸಾದ್ಮೇಲೆ ಎಲ್ಲ ಸೋತ್ ಬಿಡ್ತಾರಲ್ವಾ? ಅದು ಸಹಜ, ಅದು ಏನ್ ಮಾಡೋದು ಅಲ್ವಾ? ಮತ್ತೆ ಗಟ್ಟಿಗರು ಹುಟ್ಕೊಳ್ತಾರೆ, ಏನು ಆತಂಕ ಪಡೋಗತ್ತಿಲ್ಲ. ಈಗ ಜಗತ್ತು ಹಾಳಾಯ್ತು, ಹಾಳಾಗ್ತಾ ಇದೆ ಅನ್ನೋ ತರ ಯಾಕೆ ನಕಾರಾತ್ಮಕವಾಗಿ ಮಾತಾಡೋದು? ಎಲ್ಲದು ಒಳ್ಳೇದಾಗ್ತದೆ ಅಂತ ಅನ್ಕೊಂಡು ಹೋಗ್ತಾ ಇರ್ಬೇಕು ಅಲ್ವಾ? ಬಿಸಿಲು ಗದ್ದೆಗಳಲ್ಲಿ ಕೆಸರುಗೆಡ್ಡೆ ಮತ್ತೆ ಕೆರೆಗೆಡ್ಡೆ ಇದೆಲ್ಲ ಅಲ್ವಾ? ಹೌದು ಹೌದು. ಕೆಸ ನೀವು ನಿಮ್ಮ ಮನೆ ಬಳಕೆಗೆ ಉಪಯೋಗಿಸ್ಕೊಳ್ತೀರಾ? ಕೆಸಗಡ್ಡೆನ ಯಾವ್ದಕ್ ಬಳಸ್ತೀರಿ? ಅಲ್ವಾ ಹೌದು, ಪಲ್ಯ ಸಾರು ಚೆನ್ನಾಗಿರುತ್ತೆ. ಹೌದು ಹೌದು. ತಿಮ್ಮಯ್ಯನವರೇ, ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಹೇಳ್ಬೋದಾ? ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಇದೆ. ಬೆಳಗಾವಿ. ಇನ್ನು ಈ ಕಡೆಗೆ ಬನ್ನಿ ಬೆಳಗಾವಿನಿಂದ. ಇನ್ನು ಈ ಕಡೆಗೆ ಬನ್ನಿ ಅಂದೆ, ಬೆಳಗಾವಿನಿಂದ ಹುಬ್ಬಳ್ಳಿ ಕಡೆಗೆ ಬಂದ್ರೆ ಅಲ್ಲಿ ಸಿಗುತ್ತೆ. ಆ ಕಡೆಗೆ ಹೋಗ್ಬಿಟ್ರಿ ಮತ್ತೆ ನೋಡಿ, ಮನಸ್ಸಿ ಹಂಗ ಬೇಗ ಹೋಗ್ಬಿಡುತ್ತೆ ಅಲ್ವಾ? ಹೌದು, ಹುಬ್ಬಳ್ಳಿಯಿಂದ ಈಚೆ ಬರ್ಬೇಕು. ಹೋಗಿದ್ದೀರಾ ಆ ಕಡೆಗೆ, ಹುಬ್ಬಳ್ಳಿ ಕಲಬುರ್ಗಿ? ಹೋಗಿಲ್ವಾ? ಎಷ್ಟೋ ಜನ ಏನೆಲ್ಲ ಹೊರಗಡೆ ದೇಶಕ್ಕೆ ಹೋಗಿ ಬರ್ತಾರೆ. ಹುಬ್ಬಳ್ಳಿ ಕಡೆಗೆ ಒಂಥರದ ಬೆಳೆ, ಅಲ್ಲಿಯ ಜನಜೀವನ ಒಂಥರ. ಅಲ್ಲಿ ಮೆಣಸಿನಕಾಯಿನೇ ಆರಾಮಾಗಿ ಹಸಿನೇ ತಿಂತಾರೆ, ಸೊಪ್ಪುಗಳೆಲ್ಲ ಪ್ರಾಣಿಗಳು ತಿನ್ನಂಗೆ ತಿಂತಾರೆ. ಕಚ್ಚಾ ಹಾಕೊಂಡು ದುಡಿದ್ರೆ ಏನು ಕೆಟ್ಟ ಬಿಸಿಲಲ್ಲಿ ಹೆದರದಿಲ್ಲ. ಇಲ್ಲಿ ಹೆಂಗೆ ಒಳ್ಳೆ ಮಳೆಯಲ್ಲೂ ಕೆಲಸ ಮಾಡ್ತಾರೋ ಹಾಗೆ ಅಲ್ಲಿ ಕೆಟ್ಟ ಬಿಸಿಲಲ್ಲೂ ಚೆನ್ನಾಗಿ ದುಡಿತಾರೆ. ಹೌದು, ನೋಡೋಣ. ಮುಂದೆ ಅವರು ಕರೆ ಮಾಡ್ತಾರಲ್ಲ, ಉತ್ತರ ಸಿಗುತ್ತೆ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನಮ್ಮ ನಮ್ಮ ಪ್ರದೇಶದಲ್ಲಿ ಕೆಲವೊಂದು ಇತಿಮಿತಿಗಳಿದ್ದಾವೆ, ಅವನ್ನೇ ನಾವು ಮುಂದಿಟ್ಕೊಂಡು ಒಂಥರ ಕಷ್ಟ ಅಂತ ಅನ್ಕೋಬಾರದು. ಇನ್ನು ಒಬ್ಬರನ್ನ ನಾವು ಮಾತಾಡಿಸ್ಬೋದು ಅಂತ ಅನಿಸುತ್ತೆ. ಯಾರು ಕೊನೆ ಕರೆ ಮಾಡ್ತಾರೆ ಗಮನಿಸ್ತಿದ್ದೀವಿ, ಇಲ್ಲಾಂದರೆ ನಾವು ಮುಕ್ತಾಯ ಮಾಡ್ತೀವಿ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಶ್ರೀ ಮೂಡಿ ಬಂತು. ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಅಲ್ದಲನೆ ಯುವಕರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಮಾಹಿತಿಗಳನ್ನು ನೀಡಲಾಗ್ತಾ ಇದೆ. ಆಲಿಸ್ತಾ ಇರಿ, ಉಪಯೋಗಗಳನ್ನು ಮಾಡ್ಕೊಳ್ತಾ ಇರಿ. ಸಮಯ ಸಾಕಾಗ್ತಲ್ಲ, ಹಾಗಾಗಿ ನಾವು ಕರೆಯನ್ನು ಸ್ವೀಕರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಸಂಪರ್ಕ ಮಾಡಿದ ಆಲಿಸಿದ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿದ್ದೀವಿ. ನಮಸ್ಕಾರಗಳು. ರೈತ ಬಂಧವರೇ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನ್ವಾಣಿಯಲ್ಲಿ ಕೊಡಗು ಜಿಲ್ಲೆಯ ಕಾಫಿ ತೋಟಗಳ ಮಣ್ಣಿನ ಪರಿಸ್ಥಿತಿ ಕುರಿತು ಮಣ್ಣು ವಿಜ್ಞಾನಿ ಡಾ ವಿಆರ್ ರಾಮಕೃಷ್ಣ ಪರಮ ಅವರೊಂದಿಗೆ ಸಂದರ್ಶನವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈಗ ಜಾಹೀರಾತುಗಳು. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಉದ್ಯೋಗವಾಣಿ. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ವಿಷಗಳಿಂದ ಕಲ್ಮಷ, ಕೃಷಿಕರಿಗೆ ಕಂಟಕ, ಪರಿಸರ ಪೂಜನೀಯವಾಗಿರಲಿ. ಶೂನ್ಯ ಬಂಡವಾಳ ಕೃಷಿಯಲ್ಲಿ ಮನಮೆಚ್ಚುವ ಗಳಿಕೆಗೆ ನ್ಯಾನೋ ತಂತ್ರಜ್ಞಾನದಲ್ಲಿ ಪೇಟೆಂಟ್ ಪಡೆದ 13 ಪೋಷಕಾಂಶಗಳ ನೂವಾಲ್ಗಿ ಫೋಲಿಯರ್ ಸ್ಪ್ರೇ ದ್ರಾವಣ ಲಭ್ಯ ಇದೆ. ಸಂಪರ್ಕಿಸಿ 8884-26-7651. ಅತ್ಯುತ್ತಮ ಕ್ವಾಲಿಟಿಯ ಈಗಿನ ಫ್ಯಾಷನ್ಗೆ ಅನುಗುಣವಾದ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ಮೇನ್ ರೋಡ್, ವಿರಾಜಪೇಟೆ. ಪ್ರೆಸ್ಟೀಜ್ ಕಂಪನಿ ವತಿಯಿಂದ ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್. ಅಭಿಲಾಷ್ ಸ್ಟೋರ್ನಲ್ಲಿ ನಿಮ್ಮ ಯಾವುದೇ ಕುಕ್ಕರ್, ತವಾ, ಗ್ಯಾಸ್ ಸ್ಟೌ, ಮಿಕ್ಸಿ, ಇಂಡಕ್ಷನ್ ಸ್ಟೌ ಮುಂತಾದ ವಸ್ತುಗಳನ್ನು ಹೊಸ ಪ್ರೆಸ್ಟೀಜ್ ಕಂಪನಿಯ ವಸ್ತುಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇದಲ್ಲದೆ ವಾಷಿಂಗ್ ಮೆಷಿನ್, ಟಿವಿ, ರೆಫ್ರಿಜರೇಟರ್ ಗಳಿಗೆ ಸುಲಭ ಕಂತಿನ EMI ಸೌಲಭ್ಯ ಕೂಡ ಇದೆ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ LED, ವಾಷಿಂಗ್ ಮೆಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. Admissions open in Littlewood, Montessori, Bittangala, Virajpet and also newly open in Lions Club Building, Karadigod Road, Siddhapura for children above 2.5 years. Call 9845695864. Montessori teachers, certified course, online training starts in July 2022. Call 9845695864. KVG ITI ಭಾಗಮಂಡಲ. ಇಲ್ಲಿ 2022-23 ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SSLC ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ. ಪ್ರಾಚಾರ್ಯರ ಸಂಖ್ಯೆ 9900092141. ಈಕ್ವುಡ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ಹಾಗೂ 49,999 ರೂಪಾಯಿಗೆ ಲಭ್ಯ. ಟೀಕ್ವುಡ್ ಫರ್ನಿಚರ್, ಕಾರೆಕಾಡ್, ನಾಪಕ್ಲು. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ, ಚಾಲೆ, ಮಂಡ್ಯ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಳಕರಕ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆ ಕಚ್ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ, ಪೂಣಚ, ಪೂವಯ್ಯ, 9980940022, ಇಲ್ಲೆಂಗಿ 9900707576. ಮೂರ್ನಾಡು ಗಾಂಧಿನಗರ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ 9ನೇ ವರ್ಷದ ವಾರ್ಷಿಕ ಉತ್ಸವದ ಪ್ರಯುಕ್ತ ಇದೇ 8ರಂದು ನಾಳೆ ಬುಧವಾರ ಸಂಜೆ 5 ಗಂಟೆಯಿಂದ ಮಹಾಪೂಜೆ ಮತ್ತು 10ರಂದು ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ಮಹಾಪೂಜೆ, ಹರಕೆ ಒಪ್ಪಿಸುವುದು, ಸಂಜೆ 4 ಗಂಟೆಗೆ ಮಹಾಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ. May 28 ಮರಣಪಟ್ಟ ಅಮ್ಮತ್ತಿ ಟೌನ್ಲು ವಾಸೆಂಜ ಬಲ್ಟಿಕಾಳಂಡ ಎ ಮೇದಪ್ಪ ರವಿಯ ಇಂಡಮಾದ ಕಾರ್ಯ ಇದೇ ಅಟ್ಟಾಂಗ್. ನಾಳೆ 14 ಕಾವಾಡಿ ಮಹಿಳಾ ಸಮಾಜತ್ಲು ನರ್ಪ ಒಕಕಾರ ಊರ್ಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ದರ್ಜಿತು ಬರನೊಂದು ಐಂಡ ಪೊಣ್ಣು ನಳಿನಿ ಮೋವೋ ಪವನ್ ಮೈಮ ಕಿರುಮಕ್ಕ ಪಿಂಜ ಸಂಸಾರ ಕಾರ ಕಟ್ಟಣಿತು. ಅಲ್ಲರಿ, ಮಗಳದು ಟೆಂತ್ ಮುಗೀತು, ನೆಕ್ಸ್ಟ್ ಪಿಯು ಅಡ್ಮಿಷನ್ ಎಲ್ಲಿ ಮಾಡೋದು ಅಂತ ಡಿಸೈಡ್ ಮಾಡಿದ್ರಾ? ವಿರಾಜಪೇಟೆಯ ಅರಮೇರಿಯಲ್ಲಿರೋ SMS ಪಿಯು ಕಾಲೇಜ್ಗೆ ಸೇರ್ಸೋಣ. ಅಲ್ಲಿ ಇಂಟಿಗ್ರೇಟೆಡ್ PUC, ಕಾಮರ್ಸ್ ಹಾಗೂ ಸೈನ್ಸ್ ತರಗತಿಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಕಾಲೇಜ್ ಬಸ್ ಫೆಸಿಲಿಟಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಒಳ್ಳೆಯ ಎಜುಕೇಶನ್, CET, JEE, NEET ಅಲ್ಲದೆ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೋಚಿಂಗ್ ಕೂಡ ಕೊಡ್ತಾರೆ. ಎಲ್ಲಾ ತರದ ಸ್ಪೋರ್ಟ್ಸ್ ಗೂ ಕೋಚಿಂಗ್ ಕೂಡ ಇದೆ. ಸಂಪರ್ಕಿಸಿ SMS PU ಕಾಲೇಜ್, ಮೈಸೂರಿನ ಕೆರಡೋಸ್ಕೋಪ್, ಇಲ್ಲಿನ ಅಕಾಡೆಮಿ ಮತ್ತು ಮ್ಯಾನೇಜ್ಮೆಂಟ್ ಪಾರ್ಟ್ನರ್ ಅರಮೇರಿ, ವಿರಾಜಪೇಟೆ. ಮಾಹಿತಿಗಾಗಿ ಕಾಲ್ ಮಾಡಿ 8861834266. ರೈತ ಬಾಂಧವರೇ, ನಮ್ಮಲ್ಲಿ ಸ್ಟೀಲ್, ಹಸ್ಕವರ್ಣ, ಓಲಿಯೋಮ್ಯಾಕ್, ಹೋಂಡಾ, ವೀಟ್ ಕಟರ್, ಚೇನ್ಸಾ, ಸ್ಪ್ರೇಯರ್, ಅರ್ತ್ ಆಗರ್, ಮಿಸ್ಟ್ ಬ್ಲೋವರ್, ಫೈಬರ್ ಮತ್ತು ಅಲ್ಯೂಮಿನಿಯಂ ಏಣಿಗಳು. ಕಾರ್ಬನ್ ಫೈಬರ್ನ ಅಡಿಕೆ ಮರಗಳಿಗೆ ಮದ್ದು ಸಿಂಪಡಣೆ ಮಾಡುವ 80 ಅಡಿ ಡೋಟಿಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಹಾಗೂ 1 KVA ಇಂದ 30 KVA ತನಕ ಪೋರ್ಟೇಬಲ್ ಜನರೇಟರ್ ಲಭ್ಯವಿದೆ. ಈ ಎಲ್ಲಾ ಉಪಕರಣಗಳಿಗೆ ಬ್ಯಾಂಕ್ ಸಾಲ ಸೌಲಭ್ಯ ಒದಗಿಸಿಕೊಡಲಾಗುವುದು. ಸಂಪರ್ಕಿಸಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರ. ಕಾಲ್ 8722044039 ಅಥವಾ 8105488086. ವಿರಾಜಪೇಟೆಯಲ್ಲಿ ಇದೇ June 9 ಶುಭಾರಂಭಗೊಳ್ಳಲಿದೆ ಗನ್ ಶಾಟ್. ನಮ್ಮಲ್ಲಿ ಎಲ್ಲಾ ರೀತಿಯ ಕೋವಿಗಳ ರಿಪೇರಿ ಮತ್ತು ಸರ್ವಿಸ್, ಒಡಿಕೆತ್ತಿ ಗೆಜ್ಜೆ ತಂಟ್ ಲಭ್ಯವಿದೆ. ಗನ್ ಶಾಟ್, ಕಾವೇರಿ ಕಾಂಪ್ಲೆಕ್ಸ್, ಚಿಕ್ಕಪೇಟೆ, ವಿರಾಜಪೇಟೆ. ಕಾಲ್ 9880603392. 2-6 ವರ್ಷದೊಳಗಿನ ನಿಮ್ಮ ಪುಟ್ಟ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ ಛೋಟಾ ಚಾಂಪ್ಸ್ ಗುರುಕುಲಂ, ವಿರಾಜಪೇಟೆ. ಪ್ಲೇ ಗ್ರೂಪ್, ನರ್ಸರಿ, LKG, UKG, ಡೇ ಕೇರ್, ವಾಹನ ವ್ಯವಸ್ಥೆ ಲಭ್ಯ. ಛೋಟಾ ಚಾಂಪ್ಸ್ ಗುರುಕುಲಂ, ಅಪೋಸಿಟ್ ಸೆರಿನಿಟಿ ಹಾಲ್, ವಿಜಯನಗರ, ವಿರಾಜಪೇಟೆ. ಇಲ್ಲಿಗೆ ಶಿಕ್ಷಕಿಯರು ಆಯಾ ಡ್ರೈವರ್ ಬೇಕಾಗಿದ್ದಾರೆ. ಮೊಬೈಲ್ 9448019615. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು. ನಮ್ಮಲ್ಲಿ ECG, ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ಫಲಿತಾಂಶ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಕಾಲ್ 9036090330. KVG ITI ಸುಳ್ಯ. ಇಲ್ಲಿ 2022-23 ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, SSLC ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9448888930. ಕರ್ನಾಟಕ ಕಂಪ್ಯೂಟರ್ ಅಕಾಡೆಮಿಯಿಂದ ಕೌಶಲ್ಯ ಅಭಿವೃದ್ಧಿ ಯೋಜನೆಗೆ ಪೂರಕವಾಗಿ ಸರ್ಕಾರದಿಂದ ಅಂಗೀಕೃತ 100% ಉದ್ಯೋಗಾಧಾರಿತ ಕಂಪ್ಯೂಟರ್ ಕೋರ್ಸ್ಗಳನ್ನು ಹಮ್ಮಿಕೊಳ್ಳಲಾಗಿದೆ. DCA, HDCA, ಟ್ಯಾಲಿ ಮತ್ತು ಪೆರೋಲ್, GST, ಫೋಟೋಶಾಪ್, ಪೇಜ್ ಮೇಕರ್, ಕೋರೆಲ್ ಡ್ರಾ ಹಾಗೂ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್, CCTV ಇನ್ಸ್ಟಾಲ್ ಮತ್ತು ಕಾನ್ಫಿಗರೇಷನ್. ತರಬೇತಿಯ ನಂತರ ಸರ್ಟಿಫಿಕೇಟ್ ನೀಡಲಾಗುವುದು. ಸಂಪರ್ಕಿಸಿ ಕರ್ನಾಟಕ ಕಂಪ್ಯೂಟರ್ ಎಜುಕೇಶನ್, ಶ್ರೀದೇವಿ ಕಾಂಪ್ಲೆಕ್ಸ್, ರಥಬೀದಿ, ಸುಳ್ಯ ಮತ್ತು ಕೆನರಾ ಬ್ಯಾಂಕ್ ಬಿಲ್ಡಿಂಗ್, ಕಲ್ಲುಗುಂಡಿ. ಮೊಬೈಲ್ 9148472195 ಅಥವಾ 9449593104. May 24 ನಿಧನರಾದ ಕೆದಮಳ್ಳೂರು ಗ್ರಾಮ ಕುಲ್ಲಚೆಟ್ಟಿ ದಿವಂಗತ ಪಿ ಚಿನ್ನಪ್ಪ ಅವರ ಹೆಣ್ಣು ಜಾನಕಿ ಅವರ ಅತಿಥಿ ಕರ್ಮಾಂತರ ನಾಳೆ ಬೆಳಿಗ್ಗೆ 11 ಕೆದಮಳ್ಳೂರು ಗ್ರಾಮದ ಮೃತರ ಸ್ವಂತ ಮನೆಯಲ್ಲಿ ನಡೆದಿದೆ. ಮನೆಯು, ಊರವು, ನೆಂಟರಿಷ್ಟರು ಎಲ್ಲ ಬರೋ ಕೂತ ಮೃತರ ಮಕ್ಕ ಮತ್ತೆ ಕುಟುಂಬದವು ಕೇಳಿಕೊಂಡಳು. ಇದುವರೆಗೆ ಜಾಹೀರಾತು ಪ್ರಸಾರವಾದವು. ಈಗ ನಿಧನ ಸುದ್ದಿ. ಪೇರೂರು ಗ್ರಾಮತರ ಚಂಗಟೀರ ಪೌತಿ ಪಳಂಗಪ್ಪ ಇಂಡ ಪೊಣ್ಣು ಭೋಜಿ ದೇಚಮ್ಮ ಅಂಗ ಇಂದು ಪೊಲಾಕ ಮರಣಪಟ್ಟಿತ್ತು. 64 ವಯತ್ತರ ಚಂಗಟೀರ ಭೋಜಿ ದೇಚಮ್ಮ ಅಂಗಡ ತಾಮನೆ ಬಿಜ್ಜಿ ಅಂಡ ಆಕೇರಿ ಕಾರ್ಯ ನಾಳೆ ಪೇರೂರು ಗ್ರಾಮತರ ಒಕ್ಕ ಕ್ಯಾಕಳತು ನಡಪಾಂದು ಒಕ್ಕಕಾರ ಅರಿಚಿಟ್ಟಿತ್ತು. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿನೋಳು ಮಳುವಂಡ ಗಾಯನ ದಿನೇಶ್. ಸುದ್ದಿ ವಿವರ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನತರ ಮಾರಿಪತ್ತು ಬೋರೆ ಬೋರೆ ಕಾರ್ಯಕ್ರಮತ್ನ ಜಿಲ್ಲೆರ ಹಾಡಿ ಅನ್ನನೆ ಬೋರೆ ಬೋರೆ ಕಡಲು ನಡೆತುವನ್ನಕ್ಕೆ ಕಾರ್ಮಿಕ ಇಲಾಖೆಯ ಅಧಿಕಾರಿಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ನಿರ್ದೇಶನ ಮಾಡಿಚಿ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ನಡೆತುವಂಡ ಮೀದ ಇಂದು ನಡೆದ ಮುಪ್ಪಡೆ ಸಭೆರ ಕೊರೋಕಾರಿಕೆ ವಹಿಸಿತ್ತು ಅವು ತಕ್ಕ ಪರಂದತ್ತು. ಬಾಲಕಾರ್ಮಿಕ ಅವರ ಉಳ್ಳ ಜಾಗಕ್ಕೆ ಪೋಯಿತು ಶಿಕ್ಷಣ ಹತ್ರ ಮಹತ್ವ ತರಮಿದ ಮಾಹಿತಿ ಕೊಡ್ಕೊಂಡು ಆಡಿಲ್ ಬೀದಿ ನಾಟಕ ಅನ್ನೇ ಪ್ರಬಂಧ ಪೈಪೋಟಿ ಅನ್ನದ ಕಾರ್ಯಕ್ರಮ ನಡ್ತೊಂಡು ಜಾಥಾ ಲೋಕತ್ರ ಮೂಲಕ ಬಾಲಕಾರ್ಮಿಕ ಪದ್ಧತಿಯಿಂದ ಸಮಾಜಕ ಆಪಂತ ದುಷ್ಪರಿಣಾಮದ ದಂಡ ನಿಮಿಷತ್ರ ವಿಡಿಯೋತ್ನ ನಡ್ತುವನ್ನಕ್ಕೆ ಜಿಲ್ಲಾಧಿಕಾರಿ ಕಾರ್ಮಿಕ ಇಲಾಖೆಯ ಅಧಿಕಾರಿಯಕ್ಕೆ ಸೂಚನೆ ಕೊಡುತ್ತೆ. ಜಿಲ್ಲಾ ಕಾರ್ಮಿಕ ಅಧಿಕಾರಿ ಅನಿಲ್ ಬಗಟಿಯವು ಇದೇ 12ನಾಂಗ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಕಾರ್ಯಕ್ರಮದಲ್ಲಿ ಕೂಡಿಯಾಡುವ ಅನಗುಂಡು ಎಲ್ಲಾ ಅಧಿಕಾರಿಯ ಹಾಜರಿಂಜಿತು ಸಹಕಾರ ತರೋಣೊಂದು ಅಣ್ಣಚ್ಚಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಸಿಇಒ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಅನನೆ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಹಾಜರಿಂಜತ್ತು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಮುಖ್ಯ ವ್ಯವಸ್ಥಾಪಕಗಳಾಯಿತು ಕಾರ್ಯನಿಸಿನಿಂಜ ಆರ್ ಕೆ ಬಾಲಚಂದ್ರ ಅವು ಇಕ್ಕಾಯಿತು ನಿವೃತ್ತಿ.